ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। किसान वाणी ग्रामांतरंग केळ्ता इरो नम्म एल्ल रैत बांधवरिगे शरणु शरणार्थिगळु। रैत मित्ररे, ई दिनद किसान वाणी ग्रामांतरंगदल्लि ಪ್ರಸ್ತುತ ಬೆಳೆಗಳಲ್ಲಿ ಆಧುನಿಕ ಬೇಸಾಯ ಈ ಕುರಿತಾಗಿ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಬಸವಣ್ಣಪ್ಪ ಅವರು. ಬನ್ನಿ ಹಾಗಾದರೆ, ಪ್ರಸ್ತುತ ಬೆಳೆಗಳಲ್ಲಿ ಆಧುನಿಕ ಬೇಸಾಯ ಕ್ರಮ ಈ ಕುರಿತಾಗಿ ಮಾಹಿತಿ ಡಾಕ್ಟರ್ ಬಸವಣ್ಣಪ್ಪ ಅವರಿಂದ. ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪದಲ್ಲಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಮುಖ್ಯ ಬೇಸಾಯ ತಜ್ಞರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸದ್ಯಕ್ಕೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ಪ್ರಮುಖವಾಗಿ ಹತ್ತಿ, ಭತ್ತ, ತೊಗರಿ, ಮೆಣಸಿನಕಾಯಿ ಮತ್ತು ಸಿರಿಧಾನ್ಯಗಳಲ್ಲಿ ಕೈಗೊಳ್ತಕ್ಕಂಥ ವೈಜ್ಞಾನಿಕ ಬೇಸಾಯ ಕ್ರಮಗಳ ಬಗ್ಗೆ ನಾನು ರೈತರೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈಗಾಗಲೇ ಸುಮಾರು ಈ ಪ್ರತಿ ಒಂದು 3 ವರ್ಷಕ್ಕೆ ಹೋಲಿಸಿ ನೋಡಿದರೆ ಈ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಮಳೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಜನರು ಹತ್ತಿ ಮತ್ತು ತೊಗರಿ ಹಾಗೂ ಮೆಣಸಿನಕಾಯಿ ಬೆಳೆಯಲ್ಲಿ ಕಳೆಗಳ ಒಂದು ಸಮಸ್ಯೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಆಳುಗಳು ಸಿಗದೇ ಇರತಕ್ಕಂಥ ಒಂದು ಸಂದರ್ಭ ಕೂಡ ರೈತರು ಈ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಭತ್ತದಲ್ಲಿ ಈಗಾಗಲೇ ಸಾಕಷ್ಟು ಜನ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಹೊಳೆ ದಂಡಿನಲ್ಲಿ ಮತ್ತು ಕಾಲುವೆಯಿಂದ ದೊರೆತಕ್ಕಂಥ ನೀರಿನಲ್ಲಿ ಭತ್ತವನ್ನು ನಾಟಿ ಮಾಡಿದ್ದಾರೆ. ಅದಲ್ಲದೇ ಈಗ ಮುಂಗಾರಿನಲ್ಲಿ ಬಿದ್ದ ಮಳೆಯನ್ನು ಬಳಸಿಕೊಂಡು ಕೂರಿಗೆ ಭತ್ತವನ್ನು ಕೂಡ ಈಗಾಗಲೇ ಸಾಕಷ್ಟು ರೈತರು ಕೈಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು, ಬೆಳೆಗಳನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆಯನ್ನು ಕೈಗೊಳ್ಬೇಕು, ಈಗಾಗಲೇ ಜಾಸ್ತಿ ಮಳೆ ಬಿದ್ದು ತಗ್ಗು ಪ್ರದೇಶಗಳಲ್ಲಿ ಅಥವಾ ಹೊಲದಲ್ಲಿ ಸ್ವಲ್ಪ ಎಲ್ಲೆಲ್ಲಿ ತಗ್ಗಿದೆ ಅಲ್ಲಲ್ಲಿ ಈಗಾಗಲೇ ಬೆಳೆಗಳು ಹಳದಿಯಾಗಿದ್ದಾವೆ, ಅದರಲ್ಲಿ ವಿಶೇಷವಾಗಿ ಹತ್ತಿ ಹಳದಿಯಾಗಿದೆ, ತೊಗರಿ ಹಳದಿಯಾಗಿದೆ, ಮೆಣಸಿನಕಾಯಿ ಸಸಿಗಳು ಅಲ್ಲಲ್ಲೇ ಸಾಯ್ತಾ ಇದಾವೆ ಅಂತಾನು ಕೂಡ ಅಂದ್ರೆ ಬಾಡ್ತಾ ಇದಾವ ಅಂತ ಕೂಡ ರೈತರಿಗಾಗಲೇ ಫೋನ್ ಅನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ತೆಗೆದುಕೊಳ್ಳೋದಾದ್ರೆ ಈ ಹತ್ತಿ ಈಗಾಗಲೇ ಸುಮಾರು 2-2.5 ತಿಂಗಳದ್ದು ಬೆಳೆ ಇದೆ. ಕೆಲವೊಂದು ರೈತರಲ್ಲಿ ಈಗ ಹೊಳೆ ದಂಡೆ ಮತ್ತು ಹಗರಿ ಹಳ್ಳದ ದಂಡೆ ಅಥವಾ ಬೋರ್ವೆಲ್ ಅಂದ್ರೆ ಕೊಳವೆ ಬಾವಿಯ ನೀರನ್ನು ಬಳಸ್ಕೊಂಡು ಬೆಳೆದಿರ್ತಕ್ಕಂಥ ರೈತರ 3